ಧಾರಾಕಾರ ಮಳೆ ದಕ್ಷಿಣ ಕನ್ನಡ ಕೊಡಗಿನಲ್ಲಿ ಜನಜೀವನ ಅಸ್ತವ್ಯಸ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಎಫ್ಎಂ ಕಂಪನಾಂಕ 100.6, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಸಮಯ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಗಾರಿಗೆ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು, ಈ ಕುರಿತು ಸಂದರ್ಶನ ಕೇಳುವಿರಿ. ನಂತರ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮೊದಲಿಗೆ ಕೆಲವು ವಾಣಿಜ್ಯ ಜಾಹೀರಾತುಗಳು ಪ್ರಸಾರವಾಗಲಿದೆ, ನಂತರ ಸಂದರ್ಶನ ಮೂಡಿಬರಲಿದೆ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಮುಂಗಾರಿಗೆ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು, ಈ ಕುರಿತು ಈಗ ಸಂದರ್ಶನ ಪ್ರಸಾರವಾಗಲಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿ, ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮಂಜುನಾಥ್ ಅಂಗಡಿಯವರೇ ನಮಸ್ಕಾರ. ನಮಸ್ಕಾರ. ತಾವು ಇವತ್ತಿನ ದಿವಸ ಮುಂಗಾರಿಗೆ ತೋಟಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಏನೇನಿದ್ದಾವೆ, ಮತ್ತು ಮುಂದಿನ ದಿನದಲ್ಲಿ ಇಲಾಖೆಯ ಕಾರ್ಯಕ್ರಮಗಳು ಏನು, ರೈತರು ಯಾವ ರೀತಿ ಇದರ ಸದ್ಬಳಕೆ ಮಾಡ್ಕೋಬೇಕು, ಇದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಎಲ್ಲ ರೈತ ಬಾಂಧವರಿಗೆ ತೋಟಗಾರಿಕೆ ಇಲಾಖೆಯಿಂದ ನಮಸ್ಕಾರಗಳನ್ನು ತಿಳಿಸ್ತಾ, ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಮೂರು ರೀತಿಯಾದಂಥ ಕಾರ್ಯಕ್ರಮಗಳಿರ್ತದೆ. ಒಂದು ರಾಜ್ಯ ವಲಯದ ಯೋಜನೆಗಳಂತ ಇರ್ತದೆ, ಜಿಲ್ಲಾ ವಲಯದ ಯೋಜನೆಗಳಂತಿರ್ತದೆ, ಮತ್ತು ಕೇಂದ್ರ ಪುರಸ್ಕೃತ ಯೋಜನೆಗಳಂತಿರ್ತದೆ. ಸೊ ಈ ಮೂರು ಯೋಜನೆಗಳಡಿಯಲ್ಲಿ ನಮ್ಮ ರೈತ ಬಾಂಧವರು ತೋಟಗಾರಿಕೆ ಬೆಳೆಗಳಿಗೆ ಬೇಕಾದಂಥ ಅವಶ್ಯಕತೆ ಇರತಕ್ಕಂಥ ಸಲಹೆ ಸೂಚನೆಗಳಾಗಿರಲಿ, ಅದಕ್ಕೆ ಪರಿಕರಗಳಾದಂಥ ಕೀಟನಾಶಕಗಳು, ಜೈವಿಕ ಕೀಟನಾಶಕಗಳು, ಅದರ ಒಂದು ಬೇಡಿಕೆ ಇದ್ದಲ್ಲಿ ಅದನ್ನು ರೈತರು ಸಹಾಯಧನದಲ್ಲಿ ಪಡಿಬೋದು. ಜೇನು ಸಾಕಾಣಿಕೆ ಅಂತ ಯೋಜನೆ ಇದೆ, ಅಲ್ಲಿ ಜೇನು ಸಾಕಾಣಿಕೆ ಮಾಡಿ ಅವರ ಆರ್ಥಿಕ ಮಟ್ಟವನ್ನು ಉತ್ತಮಗೊಳಿಸಬಹುದು. ಜೊತೆಗೆ ಪರಾಗಸ್ಪರ್ಶ ಏನು ಬೆಳೆಗಳಲ್ಲಿ ಚೆನ್ನಾಗಾಗುತ್ತೆ ಆವಾಗ ಅಧಿಕ ಇಳುವರಿ ಬರಲಿಕ್ಕೂ ಇದು ಒಂದು ಜೇನು ಕೃಷಿ ಉತ್ತಮವಾದಂಥ ಯೋಜನೆ ಆಗಿದೆ. ಅದರ ಜೊತೆಗೆ ನಾವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತೇನಿದೆ, ಅದರಲ್ಲಿ ಭೌಗೋಳಿಕ ಬೆಳೆಗಳಾದಂಥ ನಮ್ಮ ಮೈಸೂರು ಮಲ್ಲಿಗೆ, ನಂಜನಗೂಡು ರಸಬಾಳೆ ಹಾಗೂ ಮೈಸೂರು ವೀಳ್ಯದೆಲೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇರೋದ್ರಿಂದ ಅದರ ಪ್ರದೇಶ ವಿಸ್ತರಣೆ, ಜೊತೆಗೆ ಅದರ ಬ್ರ್ಯಾಂಡಿಂಗ್, ಏನಾದರೂ ಬೆಳೆಗಳಲ್ಲಿ ಪ್ರೊಸೆಸಿಂಗ್ ಆ್ಯಕ್ಟಿವಿಟಿಗಳಂತ ಹೇಳ್ತೀವಿ ನಾವು, ಮೌಲ್ಯವರ್ಧನೆ ಅಂತ ಹೇಳ್ತೀವಿ, ಮೌಲ್ಯವರ್ಧನೆ ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ಅದಕ್ಕೂ ಸಹಾಯಧನ ದೊರೆಯುತ್ತೆ. ಜೊತೆಗೆ ನಮ್ಮ ಕೇಂದ್ರ ಪುರಸ್ಕೃತ ಯೋಜನೆಗಳಾದಂಥ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ RKBY ಅಂತಿದೆ, ಅದರಲ್ಲಿ ಯಂತ್ರೋಪಕರಣಗಳಿಗೆ, ಜೊತೆಗೆ ಕೃಷಿ ಹೊಂಡಗಳಿಗೆ, ಸೋಲಾರ್ ಪಂಪ್ಸೆಟ್ಗಳಿಗೆ ಸಹಾಯಧನ ನೀಡಲಾಗುತ್ತೆ. ಇದಲ್ಲದೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳಿದ್ದಾವೆ, ಅದರಲ್ಲಿ ಟಿಶ್ಯೂ ಕಲ್ಚರ್ ಬಾಳೆ ಪ್ರದೇಶ ವಿಸ್ತರಣೆ ಆಗಿರ್ಬೋದು, ಪ್ರೊಸೆಸಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಮೌಲ್ಯವರ್ಧನೆಗಳಿಗೆ ಬೇಕಾದಂಥ ಬಾಳೆ ಹಣ್ಣಿನ ಮಾಗಿಸೋ ಘಟಕ ಆಗಿರ್ಬೋದು, ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಜೊತೆಗೆ ಕೊಯ್ಲೋತ್ತರ ತಂತ್ರಜ್ಞಾನಕ್ಕೆ ಬೇಕಾದಂಥ ಯೋಜನೆಗಳಾಗಿರ್ಬೋದು, ಅವಾಗೆಲ್ಲ ಸಹಾಯಧನವನ್ನು ಪಡಿಬೋದಾಗಿದೆ. ಇದರ ಜೊತೆಗೆ ಮುಖ್ಯವಾಗಿ ನಮ್ಮ ತಾಳೆ ಎಣ್ಣೆ ಬಹಳಷ್ಟು ಬೇಡಿಕೆ ಇರೋದರಿಂದ ತಾಳೆ ಬೆಳೆಗಾರರಿಗೆ ಇಲಾಖೆ ವತಿಯಿಂದ ಹಲವಾರು ಸೌಲಭ್ಯಗಳು ದೊರೆಯುತ್ತದೆ. ಅದರಲ್ಲಿ ತಾಳೆ ಬೆಳೆನ ಹಾಕೊಳ್ಳಿಕ್ಕೆ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ. ಮೊದಲನೇ 4 ವರ್ಷ ಅಂತರ ಬೆಳೆಗೆ ಸಹಾಯಧನನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಹಲವಾರು ಚಟುವಟಿಕೆಗಳಿದ್ದಾವೆ, ಘಟಕಗಳಿದ್ದಾವೆ, ಅದಕ್ಕೂ ಕೂಡ ಸಹಾಯಧನ ದೊರೆಯುತ್ತೆ. ಇದಲ್ಲದೆ ಮುಖ್ಯವಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಹನಿ ನೀರಾವರಿ ಪದ್ಧತಿಗೆ 90% ಸಹಾಯಧನ ದೊರೆಯುತ್ತೆ. ಈ ಎಲ್ಲ ಯೋಜನೆಗಳನ್ನು ನಮ್ಮ ರೈತರು ಸದುಪಯೋಗ ಪಡಿಸ್ಕೋಬೇಕು, ಜೊತೆಗೆ ತೋಟಗಾರಿಕೆ ಬೆಳೆಗಳ ಇಳುವರಿಯನ್ನು ಅಧಿಕವಾಗಿ ಮಾಡಿ ಹೆಚ್ಚಿನ ಆದಾಯ ಗಳಿಸುವಲ್ಲಿ ಇಲಾಖೆಯಿಂದ ಸಹಕಾರ, ಸಲಹೆ ಮತ್ತು ಮಾರ್ಗದರ್ಶನ ಹೆಚ್ಚೆಚ್ಚವಾಗಿ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತೀವಿ. ಜೊತೆಗೆ ತಾಲೂಕು ಕೇಂದ್ರಗಳಲ್ಲೂ ಕೂಡ ರೈತರು ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನು ಪಡಿಬೇಕಾಗುತ್ತೆ. ಈ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿವರ ಕೊಡಬಹುದು ಸರ್? ಅಂದರೆ ಈಗ ತಾಳೆ ಬೆಳೆ ಬಗ್ಗೆ ಹೇಳ್ತಾ ಇದ್ದೀರಿ. ಹೌದು, ಈಗ ತಾಳೆ ಬೆಳೆಗೆ ನಾನು ಹೇಳಿದಾಗೆ ಇದೊಂದು ಕೇಂದ್ರ ಪ್ರಸ್ತುತ ಯೋಜನೆ. ಇದರಲ್ಲಿ ತಾಳೆ ಬೆಳೆ ಪ್ರದೇಶ ವಿಸ್ತರಣೆಗೆ ಸಹಾಯಧನ ಕೊಡ್ತೀವಿ. ತಮಗೆ ಹೇಳಿದಾಗೆ ಮೊದಲನೇ ವರ್ಷ, ಎರಡನೇ ವರ್ಷ, ಮೂರನೇ ವರ್ಷ, ನಾಲ್ಕನೇ ವರ್ಷದ ನಿರ್ವಹಣೆಗೆ ಸಹಾಯಧನ ಕೊಡ್ತೀವಿ. ಡೀಸೆಲ್ ಪಂಪ್ಸೆಟ್ಟು ಅಥವಾ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳಿಗೆ ತಾಳೆ ಬೆಳೆಗಾರರಿಗೆ ವಿಶೇಷವಾಗಿದೆ, ಇದಕ್ಕೂ ಸಹಾಯಧನ ಕೊಡ್ತೀವಿ. ಕೊಳವೆ ಬಾವಿ ಕೊರೆಸಲಿಕ್ಕೆ ತಾಳೆ ಬೆಳೆಯಲ್ಲಿ ಕನಿಷ್ಠ 1 ಎಕರೆ ತಾಳೆ ಬೆಳೆ ಇಳುವರಿ ಕೊಡ್ತಕ್ಕಂಥ ತಾಳೆ ಬೆಳೆ ಇರಬೇಕು ಅಂಥವ್ರಿಗೆ 50% ಅಂದರೆ 50,000 ಸಹಾಯಧನ ಸಿಗುತ್ತೆ. ಮತ್ತು ಎತ್ತರ ತಾಳೆ ಮರಗಳಿಗೆ ತಾಳೆಹಣ್ಣುಗಳನ್ನು ಕಟಾವು ಮಾಡಲಿಕ್ಕೆ 1 ಟನ್ಗೆ 1,000 ರೂಪಾಯಿ, ಗರಿಷ್ಠ 15,000 ರೂಪಾಯಿ ಹಂಗೆ ಒಬ್ಬ ಫಲಾನುಭವಿ ಕೊಡ್ಬೋದು. ಇದಲ್ಲದೆ ಎರೆಹುಳು ಘಟಕ ಆಗಿರ್ಬೋದು, ನೀರು ಕೊಯ್ಲು ಘಟಕ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳಿಗೆ ಹೊಸದಾಗಿ ತಾಳೆ ಬೆಳೆಯುವಂಥ ರೈತರಿಗೂ ಕೂಡ ನಾವು ಈ ಸಹಾಯಧನಗಳನ್ನು ಪಡ್ಕೋಬೋದು. ಇದನ್ನು ಮಿಷನ್ ಮೋಡಲ್ಲಿ ನಾವು ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ನಾವು ಕಾರ್ಯರೂಪ ಮಾಡಿಕೊಂಡಿದ್ದೀವಿ. ನಮಗೆ ಈ ವರ್ಷ ಸುಮಾರು 1,000 ಹೆಕ್ಟೇರ್ ಪ್ರದೇಶ, ಅಂದರೆ 2,500 ಎಕರೆಯಲ್ಲಿ ಪ್ರದೇಶ ವಿಸ್ತರಣೆ ಮಾಡಬೇಕಾಗಿ ನಮಗೆ ನಿಗದಿಯಾಗಿದೆ. ಜೊತೆಗೆ ಇದೊಂದೇ ಬೆಳೆ ನಮ್ಮ ತೋಟಗಾರಿಕೆ ಬೆಳೆಯಲ್ಲಿ MSP ಇರೋದು, ಅಂದರೆ ಬೆಂಬಲ ಬೆಲೆ ಅಂತೇನು ಹೇಳ್ತೀವಿ, ಈಗ ಅತ್ಯುತ್ತಮವಾದಂಥ ಬೆಂಬಲ ಬೆಲೆ ಇದೆ, ಅಂದರೆ 17,500 ರೂಪಾಯಿಯಷ್ಟು ಬೆಂಬಲ ಬೆಲೆ ಇದೆ ಇದಕ್ಕೆ. ಸೊ ಹೀಗಾಗಿ ಇದನ್ನು PPP ಮಾಡಲಲ್ಲಿ ಇದಕ್ಕೆ ಯಾವುದೇ ತರಹದ ಕೀಟಗಳಾಗಿರ್ಬೋದು ಅಥವಾ ಕಳ್ಳತನ ಆಗಿರ್ಬೋದು, ಬೆಳೀಲಿಕ್ಕೆ ಹೆಚ್ಚಿನ ತಾಂತ್ರಿಕತೆ ಬೇಕು ಅನ್ನುವಂಥ ಬೆಳೆ ಅಲ್ಲ, ಈಜಿಯಾಗಿ ಬೆಳೆಯುವಂಥ ಒಂದು ಬೆಳೆ ಇದು ತಾಳೆ ಬೆಳೆ. ಸೊ ಇದನ್ನು ಬೆಳೆದು ಸುಮಾರು ಜನ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂಥ ಆದಾಯ ತಗೊಂಡಿದ್ದಾರೆ. ಕೆಲವೊಬ್ಬರು ಹೆಕ್ಟೇರ್ಗೆ 15-25 ಟನ್ವರೆಗೂ ಕೂಡ ಇಳುವರಿ ತೆಗೆದು ಒಳ್ಳೆ ಆದಾಯ ಪಡೆದಿದ್ದಾರೆ. ಹೀಗಾಗಿ ಈ ಬೆಳೆ ವಿಸ್ತೀರ್ಣೆಯನ್ನು ನಾವು ಮಿಷನ್ ಮೋಡಲ್ಲಿ ಪ್ರತಿ ತಿಂಗಳು ಪ್ರತಿ ತಾಲೂಕಿನಲ್ಲಿ ಕ್ಯಾಂಪೇನ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಒಬ್ಬ ರೈತರಿಗೆ ಗರಿಷ್ಠ 5 ಹೆಕ್ಟೇರ್ವರೆಗೆ ಸಹಾಯಧನ ನೀಡ್ತೀವಿ. ಅದರಲ್ಲಿ ಮೊದಲನೇ 2 ಹೆಕ್ಟೇರ್ ಪ್ರದೇಶಕ್ಕೆ 90%, ಆಮೇಲೆ ಮುಂದಿನ 1-2 ಹೆಕ್ಟೇರ್ ಪ್ರದೇಶಕ್ಕೆ 45% ಸಹಾಯಧನ ದೊರೆಯುತ್ತೆ. ಈಗಿನ ಒಂದು ಮಾರ್ಗಸೂಚಿ ಪ್ರಕಾರ 90% SC/ST ಫಲಾನುಭವಿ ರೈತರಿಗೆ, ಜೊತೆಗೆ ಜನರಲ್ ಇರುವಂಥ ರೈತರಿಗೂ ಕೂಡ ವಿವಿಧ ಬೆಳೆಗಳಲ್ಲಿ, ಅಂದರೆ ತರಕಾರಿ ಬೆಳೆ ಆಗಿರ್ಬೋದು, ನಮ್ಮ ಪ್ಲ್ಯಾಂಟೇಷನ್ ಬೆಳೆ ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ಕೂಡ ನಾವು ಸಹಾಯಧನವನ್ನು ಕೊಡ್ತೀವಿ. ಅದರಲ್ಲಿ ಕಾಫಿ, ಟೀ, ರಬ್ಬರ್ ಈ ಬೆಳೆಗಳನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ಬೆಳೆಗಳಿಗೂ ಸಹಾಯಧನ ಕೊಡ್ತಾ ಇದ್ದೀವಿ. ಈ ಬೆಳೆಗಳಿಗೂ ಕೂಡ ಈಗ ಸಕಾಲ ಮಳೆ ಪ್ರಾರಂಭವಾಗಿದೆ, ಈಗ ಒಳ್ಳೆ ಸೀಸನ್ನು ಇವೆಲ್ಲ ಬೆಳೀಲಿಕ್ಕೆ, ತೋಟಗಾರಿಕೆ ಬೆಳೆ ಬೆಳೀಲಿಕ್ಕೆ. ಸೊ ನೀರಿನ ಒಂದು ಅನುಕೂಲತೆಯನ್ನು ಹೆಚ್ಚು ನೀರು ಬಳಸ್ತಾನೆ, ಮಿತವಾಗಿ ಬಳಸಿ ಇಂಥ ವಿನೂತನ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಬೆಳೆದಲ್ಲಿ ನೀರಿನ ಒಂದು ವ್ಯಪಗತನೂ ಆಗಲ್ಲ, ಜೊತೆಗೆ ಉತ್ತಮವಾದಂಥ ಇಳುವರಿನೂ ಬರುತ್ತೆ. ಇದಲ್ಲದೇ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂಥೇಳಿ ವೆದರ್ ಸ್ಟೇಷನ್ಸ್, ಅಂದರೆ ಈ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ವೆದರ್ ಸ್ಟೇಷನ್ಸ್ನ ರೈತರೇ ಮುನ್ಸೂಚನೆ ತಗೊಂಡು, ಹವಾಮಾನ ಮುನ್ಸೂಚನೆ, ಏನು ಮಳೆ ಇನ್ನೂ ಎಷ್ಟು ದಿವಸದಲ್ಲಿ ಬರುತ್ತೆ, ಅದು ಕೀಟರೋಗಗಳು ಎಷ್ಟು ದಿವಸದಲ್ಲಿ ಬರ್ತವೆ ಅನ್ನುವಂಥ ಒಂದು ಮಾಹಿತಿನ ಮೊದಲೇ ಪಡೆದು ಅದಕ್ಕೆ ಪೂರ್ವಸಿದ್ಧತೆ ಮಾಡಿಕೊಳ್ಳುವಂಥ ಸ್ಮಾರ್ಟ್ ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭಿಸಬೇಕಂತೇಳ್ಬಿಟ್ಟು ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಇದಕ್ಕೆ ರೈತರು ಇಂಥ ವೆದರ್ ಸ್ಟೇಷನ್ಸ್ಗಳನ್ನು, ಸ್ಮಾರ್ಟ್ ಅಗ್ರಿಕಲ್ಚರ್ ಪದ್ಧತಿಯಲ್ಲಿ ನಿಖರ ಬೇಸಾಯ ಪದ್ಧತಿಯನ್ನು ಅಳವಡಿಸ್ಕೊಂಡು ಹೆಚ್ಚಿನ ಇಳುವರಿ ತಗೋವಲ್ಲಿ ಅನುಕೂಲವಾಗುತ್ತೆ. ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಿ. ಹೌದು, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆಯಲ್ಲಿ ನಾವು ಮುಖ್ಯವಾಗಿ ಸೋಲಾರ್ ಪಂಪ್ಸೆಟ್ ಅಂತ ಬರುತ್ತೆ, ಈ ಸೋಲಾರ್ ಪಂಪ್ಸೆಟ್ನ ಅಳವಡಿಸ್ಕೊಂಡು ಬೋರ್ವೆಲ್ಗಳಿಗೆ ಸೋಲಾರ್ ಪಂಪ್ಸೆಟ್ ಅಳವಡಿಸ್ಕೊಂಡು ನೀರಾವರಿ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ ಅಂತ ಒಂದು ಯೋಜನೆ ಇದರಲ್ಲಿದೆ. ಸೋಲಾರ್ ಪಂಪ್ಸೆಟ್ಗೆ ನಮ್ಮ ಇಲಾಖೆ ವತಿಯಿಂದ ಗರಿಷ್ಠ 1.5 ಲಕ್ಷದೊಳಗೂ ಸಹಾಯಧನ ಸಿಗುತ್ತೆ. ಅದಲ್ಲದೆ ತೋಟಗಾರಿಕೆ ವಿನೂತನ ತಂತ್ರಜ್ಞಾನ ಯೋಜನೆಯಡಿ ಯಾಂತ್ರೀಕರಣಕ್ಕೆ, ಅಂದರೆ ಪವರ್ ಟಿಲ್ಲರ್ಸ್ ಆಗಿರ್ಬೋದು, ಸ್ಪ್ರೇಯರ್ಸ್ ಆಗಿರ್ಬೋದು, ಮಿನಿ ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಇಂಥವೆಲ್ಲ ತಗೊಳ್ಳಲಿಕ್ಕೆ ಒಬ್ಬ ಫಲಾನುಭವಿಗೆ ಗರಿಷ್ಠವಾಗಿ 125,000 ಕೂಡ ಸಹಾಯಧನ ಸಿಗುತ್ತೆ. ಇದಕ್ಕೆಲ್ಲ ನೀವು ನಮ್ಮ ತಾಲೂಕು ಕೇಂದ್ರಗಳಲ್ಲಿ, ನಮ್ಮ ರೈತ ಬಾಂಧವರು ತಾಲೂಕು ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಕೊಟ್ಟು ಅವರಿಗೆ ಈಗಾಗಲೇ ನಮಗೆ ಸೂಚನೆ ಇರೋದರಿಂದ ಈ ವರ್ಷದ ಒಂದು ನಮ್ಮ ಯೋಜನೆಗಳೆಲ್ಲ ಅನುಮೋದನೆ ಆಗಿದ್ದಾವೆ, ಅದರ ಪ್ರಕಾರ ನಾವು ಕಾರ್ಯಾದೇಶ ನೀಡಬೇಕಾಗಿದೆ. ಹೀಗಾಗಿ ರೈತ ಬಾಂಧವರು ತಾಲೂಕುಗಳ ಕೇಂದ್ರಗಳಲ್ಲಿ ನಮ್ಮ ಹಿರಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಭೇಟಿಯಾಗಿ ಈ ಯೋಜನೆಗಳನ್ನು ಅನುಕೂಲ ಪಡ್ಕೋಬೇಕಂತ ನಾನು ಎಲ್ಲ ರೈತ ಬಾಂಧವರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದಲ್ಲದೇ ಇನ್ನೊಂದು ಮುಖ್ಯವಾಗಿ ತಂಬಾಕು ಬೆಳೆ ಪ್ರದೇಶದಲ್ಲಿ ಪರ್ಯಾಯ ಬೆಳೆ ಯೋಜನೆ ಅಂತ ಹೇಳ್ಬಿಟ್ಟು ಹೊಸ ಯೋಜನೆ ಇದೆ. ಇದನ್ನು ನಾವು ಕಳೆದ 3 ವರ್ಷದಿಂದ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಎಲ್ಲೆಲ್ಲಿ ತಂಬಾಕು ಬೆಳೀತಾರೆ ಲೈಸೆನ್ಸ್ ಇರುವಂಥ ರೈತರು, ತಂಬಾಕು ಬಿಟ್ಟು ಪರ್ಯಾಯ ತೋಟಗಾರಿಕೆ ಬೆಳೆ ಆಗಿರ್ಬೋದು, ಅಂದರೆ ಬಾಳೆ ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಶುಂಠಿ ಪ್ರದೇಶಕ್ಕೂ ನೀಡಲಾಗುತ್ತೆ. ಆದರೆ ನಾವು ಶುಂಠಿನ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕಂತ ನಿರ್ದೇಶಿಸಿದ್ದೀವಿ. ಯಾಕಂದರೆ ಶುಂಠಿ ಯಥೇಚ್ಛವಾಗಿ ಬೆಳೆದಂಥ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗುತ್ತೆ. ಅದರಿಂದ ಇತರೆ ಬೆಳೆಗಳು ಅಂದರೆ ಈಗ ಕಂದನ ಬಾಳೆ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಬಾಳೆ ಅಂತ ಹೇಳ್ತೀವಿ, ಅಂಗಾಂಶ ಬಾಳೆ, ತರಕಾರಿ ಬೆಳೆಗಳಾಗಿರ್ಬೋದು, ತಂಬಾಕಿಗೆ ಪರ್ಯಾಯ ಬೆಳೆಯಾಗಿ ಹಾಕ್ಕೊಂಡಲ್ಲಿ ನಾವು ರೈತರಿಗೆ ಸಹಾಯಧನವನ್ನು ನೀಡ್ತೀವಿ. ಜೊತೆಗೆ ಇದಕ್ಕೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಪ್ರತಿ ತಾಲೂಕುಗಳಲ್ಲಿ ನಾವು ಈ ಬರುವ ಹಂಗಾಮಿನಲ್ಲಿ ಕೈಗೊಂಡು ಇದನ್ನು ಅನುಷ್ಠಾನಗೊಳಿಸ್ತೀವಿ. ಇದರಲ್ಲಿ ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು. ಎಲ್ಲ ಶುಂಠಿ ತಂಬಾಕು ಬೆಳೆಯುವಂಥ ಪ್ರದೇಶದಲ್ಲಿ ಯಾರ್ಯಾರು ತಂಬಾಕು ಬೆಳೀತಾರೆ ಅವರು ಲೈಸೆನ್ಸನ್ನು ಹೊಂದಿರಬೇಕು. ಅಂಥ ರೈತರಿಗೆ ಮಾತ್ರ ಇದು ಅನುಕೂಲ ಆಗುತ್ತೆ. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಮಾಡ್ತಾ ಇರೋದಾ ಅಥವಾ ಹೇಗೆ? ಇದು ಸಪರೇಟಾಗಿ ಕೇಂದ್ರ ಪುರಸ್ಕೃತ ಯೋಜನೆ. ಇದು ಪರ್ಯಾಯ ಬೆಳೆಯಾಗಿ ಅಂದರೆ ತಂಬಾಕಿಗೆ ಪರ್ಯಾಯ ಬೆಳೆ ಯೋಜನೆ ಅಂತ ಇದೆ. ಆ ಯೋಜನೆಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದು ಕೇಂದ್ರ ಪುರಸ್ಕೃತ ಯೋಜನೆ ಆಗಿರುತ್ತೆ. ಸೊ ಇದಲ್ಲದೇ ಮಧುವನಗಳ ಸ್ಥಾಪನೆ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ಇದಕ್ಕೂ ಕೂಡ ಸಹಾಯಧನ ದೊರೆಯುತ್ತೆ. ಅದರಲ್ಲಿ ಜೇನು ಪೆಟ್ಟಿಗೆಗಳನ್ನು ತಗೊಂಡಂಥ ರೈತರಿಗೆ 4,050 ರೂಪಾಯಿಯಷ್ಟು ಸಹಾಯಧನ ಸಿಗುತ್ತೆ. ಜೊತೆಗೆ 75%ರಂತೆ ಖಾಸಗಿ ಮಧುವನಗಳು, ಅಂದರೆ ಸುಮಾರು 15-20 ಪೆಟ್ಟಿಗೆ ಇಟ್ಕೊಂಡು ಖಾಸಗಿ ಮಧುವನಗಳನ್ನು ಸ್ಥಾಪಿಸಿದೆ ಆಗಿದ್ದಲ್ಲಿ 38,850 ರೂಪಾಯಿ ಸಹಾಯಧನ ಕೂಡ ದೊರೆಯುತ್ತೆ. ಇದಲ್ಲದೇ ಸಾಕಷ್ಟು ಇತ್ತೀಚೆಗೆ ಅಣಬೆ ಬೇಸಾಯನೂ ಕೂಡ ಚೆನ್ನಾಗಿ ಬರ್ತಾ ಇದೆ ಜಿಲ್ಲೆಗಳಲ್ಲಿ. ಸೊ ಆದ್ದರಿಂದ ಅಣಬೆ ಬೇಸಾಯಕ್ಕೂ ಕೂಡ ಇಲಾಖೆ ವತಿಯಿಂದ ಸಹಾಯಧನ ದೊರೆಯುತ್ತೆ. ಹೀಗಾಗಿ ಈ ಎಲ್ಲ ಯೋಜನೆಗಳನ್ನು ರೈತ ಬಾಂಧವರು ಈ ಸಕಾಲ ಇದನ್ನು ಉಪಯೋಗಿಸ್ಕೋಬೇಕು, ಜೊತೆಗೆ ಇದರ ಒಂದು ಅನುಕೂಲನ ಪಡ್ಕೋಬೇಕಂತ ನಾನು ರೈತ ಬಾಂಧವರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಇಲಾಖೆನೇ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿತ್ತಲ್ವಾ? ಹೌದು, ಈಗ ಜೇನು ಕೃಷಿಯಲ್ಲಿ ಜೇಂಕಾರ ಅಂತ ಹೇಳ್ಬಿಟ್ಟು ಹೊಸ ಬ್ರ್ಯಾಂಡ್ ಅನ್ನ ಈಗಾಗಲೇ ಜಾರಿಗೊಳಿಸಲಾಗಿದೆ. ಈ ಜೇಂಕಾರ ಬ್ರ್ಯಾಂಡ್ ಅನ್ನ ನಮ್ಮ ಇಲಾಖೆಯ ವತಿಯಿಂದ ಒಂದು MOU ಮಾಡಿಕೊಂಡು ಒಡಂಬಡಿಕೆ ಮಾಡಿಕೊಂಡು 2,000 ರೂಪಾಯಿ ಒಂದು ಫೀಸ್ ಇರುತ್ತೆ, ಅದನ್ನು ಕಟ್ಬಿಟ್ಟು ಈ ಜೇಂಕಾರ ಬ್ರ್ಯಾಂಡನ್ನು ಉಪಯೋಗಿಸ್ಕೊಂಡು ಅವರ ಒಂದು ಅಡ್ರೆಸ್ ಹಾಕ್ಕೊಂಡು, ಬೇಕಾದ್ರೆ ಜೇಂಕಾರ ಅಂತ ಬ್ರ್ಯಾಂಡ್ ಹಾಕ್ಕೊಂಡು ಟ್ಯಾಗ್ ಲೈನ್ ಇರುತ್ತೆ ಅದಕ್ಕೆ, ಅದನ್ನ ಹಾಕ್ಕೊಂಡು ನಮ್ಮ ಸರ್ಕಾರದ ಒಂದು ಬ್ರ್ಯಾಂಡಲ್ಲೇ ಮಾರಾಟ ಮಾಡ್ಬೋದು. ಇದಕ್ಕೆ ನಾವು ಹೆಚ್ಚಿನ ಒಂದು ಪ್ರಚಾರ, ಜೊತೆಗೆ ಅದಕ್ಕೆ ಮಾರಾಟಕ್ಕೆ ಅನುಕೂಲವಾದಂಥ ವ್ಯವಸ್ಥೆಗಳನ್ನು ಕೂಡ ನಾವು ನಮ್ಮ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮಗಳಲ್ಲಿ ಮಾಡ್ತೀವಿ. ಸೊ ಹೀಗಾಗಿ ಈಗಾಗಲೇ ನಮ್ಮಲ್ಲಿ ಒಂದು 3-4 ಜನ ಮುಂದೆ ಬಂದಿದ್ದಾರೆ. ಕಾಕನಕೋಟೆ ಜೇನು ಉತ್ಪಾದನಾ ಮಹಿಳಾ ಸಂಘ ಆಗಿರ್ಬೋದು, ಹೆಡಿಯಾಲ್ದಲ್ಲಿರ್ತಕ್ಕಂಥ ಒಂದು ಜೇನು ಸಂಸ್ಕರಣಾ ಘಟಕ ಮಾಡಿದ್ದಾರೆ ಒಬ್ಬರು ರೈತರು, ಅವರು ಕೂಡ ಬಂದಿದ್ದಾರೆ. ಹಿಂಗೆ ಸುಮಾರು 3-4 ಜನ ನಾವು ಬ್ರ್ಯಾಂಡ್ನ ಉಪಯೋಗಿಸ್ಕೊಂಡು ಅಂತ ಬಂದಿದ್ದಾರೆ. ಇನ್ನೂ ಹೆಚ್ಚು ಜನ ಈ ಬ್ರ್ಯಾಂಡನ್ನು ಉಪಯೋಗಿಸ್ಕೊಂಡು ನಮ್ಮ ಬ್ರ್ಯಾಂಡಲ್ಲೇ ಮಾರಾಟ ಮಾಡೋದಲ್ಲಿ ಇದು ನಮ್ಮ ರಾಜ್ಯದಲ್ಲೆಲ್ಲ ಹೊರ ಜಿಲ್ಲೆ ಹೊರ ರಾಜ್ಯಗಳಿಗೂ ಕೂಡ ಇದನ್ನು ಕಳಿಸುವಂಥ ವ್ಯವಸ್ಥೆ, ಮಾರುಕಟ್ಟೆ ವ್ಯವಸ್ಥೆ, ಲಿಂಕ್ನ ನಮ್ಮ ಇಲಾಖೆ ವತಿಯಿಂದ ಆದಷ್ಟು ನಾವು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿಕೊಡ್ತೀವಿ. ನೀವು ಗುಣಮಟ್ಟ ಪರೀಕ್ಷೆ ಏನಾದರೂ ಮಾಡ್ತೀರಾ? ಇದಕ್ಕೆ ಗುಣಮಟ್ಟ ಪರೀಕ್ಷೆಗೆ ಇಲಾಖಾ ವತಿಯಿಂದ ಒಂದು ಸಮಿತಿ ಇದೆ. ಗುಣಮಟ್ಟ ಅಂದರೆ ಈಗ ಅದಕ್ಕೆ ಒಂದು ಜಿಲ್ಲಾ ಸಮಿತಿ ಅಂತಿದೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಅಡಲ್ಟ್ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಕೊಡ್ದು. ನ್ಯಾಚುರಲ್ ಹನಿನೇ ಏನಿರುತ್ತೆ ಅದನ್ನೇ ಮಾರಾಟ ಮಾಡಬೇಕು. ಯಾಕಂದರೆ ಬ್ರ್ಯಾಂಡ್ ಇರೋದರಿಂದ, ನಮ್ಮ ಸರ್ಕಾರದ ಒಂದು ಬ್ರ್ಯಾಂಡ್ ಇರೋದರಿಂದ ಜೇಂಕಾರ ಅಂತ. ಸೊ ಈ ಜೇಂಕಾರ ಬ್ರ್ಯಾಂಡನ್ನು ಉಪಯೋಗಿಸಿದಾಗ ರೈತರಿಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಗುಣಮಟ್ಟದ ಒಂದು ಜೇನು ತುಪ್ಪ ಸಿಗಬೇಕು ಗ್ರಾಹಕರಿಗೆ. ಸೊ ಒಳ್ಳೆ ಬೆಲೆಯಲ್ಲೂ ಸಿಗಬೇಕು. ಸೊ ಚೆನ್ನಾಗಿರೋ ಗುಣಮಟ್ಟ ಇರತಕ್ಕಂಥ ಒಳ್ಳೆ ಬ್ರ್ಯಾಂಡ್ ಇರತಕ್ಕಂಥ ಜೇನುತುಪ್ಪ ಇವತ್ತು 800-900 ರೂಪಾಯಿ KGವರೆಗೂ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ಜೇನುತುಪ್ಪ ತಯಾರಿಕೆ ಮಾಡಿ ಯಾವುದೇ ತರಹದ ಅಡಲ್ಟ್ರೇಷನ್ ಇಲ್ಲದೇ ಉತ್ಪಾದನೆ ಮಾಡಿ ಮಾರಾಟ ಮಾಡಿದಲ್ಲಿ ಒಳ್ಳೆ ಇಳುವರಿ ತಗೋಬೋದು. ಜೊತೆಗೆ ಅವರಿಗೆ ಬೆಳೆ ಇಳುವರಿನೂ ಜಾಸ್ತಿ ಆಗುತ್ತೆ, ಜೊತೆಗೆ ಪರ್ಯಾಯವಾದಂಥ ಒಂದು ಉದ್ಯೋಗನೂ ಸಿಕ್ಕಂಗಾಗುತ್ತೆ. ಸೊ ಹೀಗಾಗಿ ಇದು ಒಂದು ಒಳ್ಳೆ ಕಾರ್ಯಕ್ರಮ ರೈತರಿಗೆ. ಇದಕ್ಕೆ ತರಬೇತಿ ಆಗಿರ್ಬೋದು, ಜೇನು ಪೆಟ್ಟಿಗೆಗೆ ಸಹಾಯಧನ ಆಗಿರ್ಬೋದು ನಮ್ಮ ಇಲಾಖೆಯ ವತಿಯಿಂದ ಕಾಲಕಾಲಕ್ಕೆ ನಾವು ಕೊಡ್ತೀವಿ. ಜೊತೆಗೆ ರೈತರನ್ನು ಉಪಯೋಗಿಸ್ಕೋಬೋದು. ಈ ಯೋಜನೆಯನ್ನು ನಾವು ಪಟ್ಟಣಗಳಲ್ಲೂ ಮಾಡ್ಕೋಬೋದು. ಅವರ ಒಂದು ಟೆರೇಸ್ ಗಾರ್ಡನ್ ಆಗಿರ್ಬೋದು, ಕಿಚನ್ ಗಾರ್ಡನ್ ಆಗಿರ್ಬೋದು, ಅಲ್ಲಿ ಒಂದು ಪೆಟ್ಟಿಗೆ ಇಟ್ಕೊಂಡು ಅವರು ಇದನ್ನು ಸಾಕಾಣಿಕೆ ಮಾಡ್ಬೋದು. ಇದರಲ್ಲಿ ಓಪನ್ ಪೆಟ್ಟಿಗೆಗಳು ನಾವೇನೀಗ ಕಮರ್ಷಿಯಲ್ ಕಲ್ಟಿವೇಷನಲ್ಲಿ ಉಪಯೋಗಿಸ್ತೀವಿ, ಜಮೀನುಗಳಲ್ಲಿ ಉಪಯೋಗಿಸ್ತೀವಿ, ಅದಲ್ಲದೆ ಗ್ಲಾಸ್ ಹೊಂದಿರತಕ್ಕಂಥ ಪೆಟ್ಟಿಗೆಗಳೂ ಇದ್ದಾವೆ. ಸೊ ಆ ಥರ ಪೆಟ್ಟಿಗೆಗಳನ್ನ ಉಪಯೋಗಿಸ್ಕೊಂಡು ನಮ್ಮ ಸಿಟಿಯಲ್ಲಿರ್ತಕ್ಕಂಥ ರೈತರಾಗಿರ್ಬೋದು, ಯಾರು ಇದನ್ನು ಬೆಳೆಯಲಿಕ್ಕೆ ಉತ್ತೇಜನ ಕೊಡ್ತಾರೆ ಅಂಥವರು ಕೂಡ ಇದನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಈ ಜಿ ಐ ಕ್ರಾಪ್ಗಳ ಬಗ್ಗೆ ಒಂದಷ್ಟು ಚರ್ಚೆಗಳು ಜೋರಾಗಿದ್ವು, ಅಂದರೆ ಈಗ ಮೈಸೂರು ಮಲ್ಲಿಗೆ ಆಗ್ಬೋದು, ನಂಜನಗೂಡು ರಸಬಾಳೆ ಆಗಿರ್ಬೋದು, ಚಿಗರೆಲೆ ಆಗಿರ್ಬೋದು. ಹೌದು, ಈಗ ರೈತ ಬಾಂಧವರು ಕಳೆದ 2 ವರ್ಷದಿಂದ ನಮ್ಮ ಇಲಾಖೆ ವತಿಯಿಂದ ಇದೊಂದು ಸರ್ಕಾರದ ಒಂದು ಮುಖ್ಯ ಯೋಜನೆ ಆಗಿರೋದ್ರಿಂದ ನಶಿಸಿ ಹೋಗ್ತಕ್ಕಂಥ ಈ 3 ಬೆಳೆಗಳನ್ನು ಮುಖ್ಯ ವಾಹಿನಿಗೆ ತರಬೇಕು, ಬೆಳೆ ಪ್ರದೇಶ ವಿಸ್ತರಣೆ ಆಗಬೇಕಂಥೇಳಿ ಕಳೆದ 2 ವರ್ಷದಿಂದ ನಾವು ಈ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ, ತುಂಬ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಈಗ ಯಥೇಚ್ಛವಾಗಿ ನಮಗೆ ಕಡಿಮೆ ಇರತಕ್ಕಂಥ ನಂಜನಗೂಡು ರಸಬಾಳೆ ಏನು 15 ಎಕರೆಗಿತ್ತು, ಇವಾಗ 100 ಎಕರೆವರೆಗೂ ಬಂದಿದೆ. ಜೊತೆಗೆ ಮೈಸೂರು ವೀಳ್ಯದೆಲೆನೂ ಕೂಡ 115-120 ಎಕರೆ ಪ್ರದೇಶದಲ್ಲಿದೆ. ಮಲ್ಲಿಗೆ ತುಂಬ ಕಡಿಮೆ ಇತ್ತು, ಸೊ ಅದನ್ನು ಕೂಡ ನಾವು ಕಳೆದ 2 ವರ್ಷದಿಂದ 5-5 ಗುಂಟೆ ಪ್ರದೇಶದಲ್ಲಿ ರೈತರಿಗೆ ಸಹಾಯಧನ ವಿತರಿಸಿ ಅದನ್ನು ಕೂಡ ನಾವೀಗ ಜಾಸ್ತಿ ಮಾಡ್ತಾ ಇದ್ದೀವಿ. ಈ ವರ್ಷನೂ ಕೂಡ ನಮಗೆ ಈ ಒಂದು ಭೌಗೋಳಿಕ ಬೆಳೆಗಳಿಗೆ ಉತ್ತೇಜನ ಕೊಡಬೇಕಂಥೇಳಿ ಈ ವರ್ಷನೂ ನಮ್ಮ ಘನ ಸರ್ಕಾರ ಇದಕ್ಕೂ ಉತ್ತೇಜನ ಕೊಟ್ಟಿದೆ. ಜೊತೆಗೆ ಈ ವರ್ಷನೂ ಕೂಡ ಸಹಾಯಧನ ಕೊಡ್ತಿದ್ದೀವಿ, ಜೊತೆಗೆ ಈ ವರ್ಷ ಮೌಲ್ಯವರ್ಧನೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ನಾವು ಒಂದು ಎಲ್ಲ ಈ ಜಿ ಐ ಬೆಳೆಗಳು ಏನು ಭೌಗೋಳಿಕ ಬೆಳೆಗಳ ಒಂದು ಸಮಾವೇಶ ಮಾಡೋದಾಗಲಿ, ಬಯರ್ ಸೆಲ್ಲರ್ ಮೀಟ್ ಅಂತ ಹೇಳ್ತೀವಿ, ಬಯರ್ ಸೆಲ್ಲರ್ ಮೀಟನ್ನು ನಾವು ಈ ವರ್ಷ ಏರ್ಪಡಿಸ್ತೀವಿ. ಜೊತೆಗೆ ಮೌಲ್ಯವರ್ಧನೆ, ಈಗ ಮೈಸೂರು ವೀಳ್ಯದೆಲೆಯಿಂದ ಮಿಲ್ಕ್ ಶೇಕ್ ಆಗಿರ್ಬೋದು, ರಸಬಾಳೆಯಿಂದ ಐಸ್ ಕ್ರೀಮ್ ಆಗಿರ್ಬೋದು, ಇಂಥದ್ದನ್ನು ಒಬ್ಬ ಫಲಾನುಭವಿ ಒಬ್ಬರು ಎಂಟರ್ಪ್ರಿನರ್ ಮುಂದೆ ಬಂದಿದ್ದಾರೆ ಮಾಡಲಿಕ್ಕೆ. ಸೊ ಬಾಳೆ ದಿಂಡಿನಿಂದ ನಾರು ತೆಗೆದು ಅದರಿಂದ ಬೇರೆ ಬೇರೆ ವಸ್ತುಗಳನ್ನು ತಯಾರಿಕೆ ಮಾಡುವಂಥ ಒಂದು ಘಟಕಗಳಾಗಿರ್ಬೋದು, ಇಂಥ ಘಟಕಗಳಿಗೆ ಸಹಾಯಧನ ಸಿಗುತ್ತೆ. ಸೊ ಬ್ರ್ಯಾಂಡಿಂಗ್ ಮಾಡೋದಾಗಲಿ, ಮೌಲ್ಯವರ್ಧನೆ ಮಾಡೋದು, ಜೊತೆಗೆ ಬೆಳೆ ಪ್ರದೇಶ ವಿಸ್ತರಣೆ ಕೂಡ ಆದರೆ ನಮಗೆ ಮಾರ್ಕೆಟಿಂಗೂ ಚೆನ್ನಾಗಾಗುತ್ತೆ, ಬೆಳೆದಂಥ ರೈತರಿಗೆ ಉತ್ತಮ ಮಾರ್ಕೆಟು ಸಿಗುತ್ತೆ. ಜೊತೆಗೆ ಇದು ನಶಿಸಿ ಹೋಗೋದನ್ನು ತಪ್ಪಿಸ್ಬೋದು ಅಂತ ಹೇಳ್ಬಿಟ್ಟು. ಮೊದಲನೇದಾಗಿ ಸಸಿಗಳ ಬಗ್ಗೆನೇ ಎಲ್ಲರೂ ಪ್ರಶ್ನೆ ಮಾಡೋದು. ಹೌದು, ಈ ಸಸಿಗಳ ಬಗ್ಗೆನೇ ಜಾಸ್ತಿ ಪ್ರಶ್ನೆ ಮಾಡೋದು, ನೈಜ ಸಸಿಗಳು ಸಿಗ್ತವೆ ಸಿಗ್ತಾ ಇಲ್ಲ ಅಂತ. ಈ ಬೆಳೆನ ನಮ್ಮ ನಂಜನಗೂಡಿನ ಸುತ್ತಮುತ್ತಲು ಪ್ರದೇಶದ ಆದಂಥ ದೇವರ್ಸನಹಳ್ಳಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಿಮಗೆ ನೈಜವಾದಂಥ ಗಿಡಗಳು ಸಿಗುತ್ತೆ, ರೈತರೇ ಬೆಳೆದು ರೋಗರಹಿತ ಸಸಿಗಳನ್ನು ಕಂದುಗಳನ್ನು ಸಿಗ್ತವೆ. ಅದಲ್ಲದೆ ಟಿಶ್ಯೂ ಕಲ್ಚರ್ ಲ್ಯಾಬ್ಗಳಿದ್ದಾವೆ, DBT ಅಪ್ರೂವ್ಡ್, ಅಂದರೆ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಪ್ರೂವ್ಡ್ ಟಿಶ್ಯೂ ಕಲ್ಚರ್ ಲ್ಯಾಬ್ಸ್ ಇದ್ದಾವೆ, ಅಂಗಾಂಶ ಬಾಳೆ ಕೃಷಿ ಬಾಳೆ ಉತ್ಪಾದನಾ ಕೇಂದ್ರಗಳು, ಅಲ್ಲಿಯೂ ಕೂಡ ಅವರು ತಯಾರಿಸ್ತಾರೆ, ಅಲ್ಲಿ ತಗೊಂಡು ಬೆಳಿಬಹುದು. ನೈಜವಾಗಿ ಇರತಕ್ಕಂಥ ಗುಣಮಟ್ಟ ನೋಡಿ ರೈತರು ಬೆಳೆದಂತಕ್ಕಂಥ ರೈತರ ಹತ್ರ ಹೋಗಿ ನೋಡಿ ಆ ಸಸಿಗಳನ್ನು ಕಂದುಗಳನ್ನು ಆಯ್ಕೆ ಮಾಡಿಕೊಂಡು ತಗೊಂಡು ಬೆಳೆದಲ್ಲಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಮಾಡ್ತಾ ಇಲ್ಲ. ನಮ್ಮ ನರ್ಸರಿಗಳಲ್ಲೂ ಕೂಡ ನಾವು ಜೈವಿಕ ಕೇಂದ್ರ ಇದೆ, ರಂಗಸಮುದ್ರ ನಮ್ಮ ಜೈವಿಕ ಕೇಂದ್ರ ಇದೆ, ಅಲ್ಲಿ ಈ ನಂಜನಗೂಡು ರಸಬಾಳೆ ಅಂಗಾಂಶ ಕೃಷಿಯಲ್ಲಿ ನಾವು ಕಳೆದ ಬಾರಿ ಒಂದು 3-4 ಸಾವಿರ ಸಸಿಗಳನ್ನು ಉತ್ಪಾದನೆ ಮಾಡಿ ಮಾರಾಟನೂ ಮಾಡಿದ್ದೀವಿ. ಸೊ ಈ ವರ್ಷನೂ ಕೂಡ ಮಾಡ್ತೀವಿ, ಹೀಗಾಗಿ ರೈತರಿಗೆ ನಮ್ಮ ಜೈವಿಕ ಕೇಂದ್ರಗಳಲ್ಲೇ ತಗೋಬೋದು ಅವರು. ಸೊ ಅದಲ್ಲದೆ ನಾವು ಮ್ಯಾಕ್ರೋ ಪ್ರೊಪಗೇಷನ್ ಅಂತ ಹೇಳ್ತೀವಿ, ಮ್ಯಾಕ್ರೋ ಪ್ರೊಪಗೇಷನ್ ಮೂಲಕನೂ ಕೂಡ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಕಂದುಗಳನ್ನು ಅಭಿವೃದ್ಧಿಪಡಿಸಿ ಆ ಕಂದುಗಳನ್ನು ಕೂಡ ನಾವು ಕೊಡಲಿಕ್ಕೆ ಈ ವರ್ಷ ಪ್ಲ್ಯಾನ್ ಮಾಡಿದ್ದೀವಿ. ತೋಟಗಾರಿಕಾ ಇಲಾಖೆ ಮುಂಗಾರು ಅಂತಿದ್ದಂಗೆ ಜನ ಎಲ್ಲ ನಿಮ್ಮತ್ತ ನೋಡೋದು ಸಸಿಗಳ ಬಗ್ಗೆ, ಅಂದರೆ ನಿಮ್ಮ ನರ್ಸರಿಗಳಲ್ಲಿ ತಾವು ಅಭಿವೃದ್ಧಿಪಡಿಸುವಂತಹ ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಮಾವು, ಸೀಬೆ, ಹಲಸು, ಸಪೋಟ, ನೇರಳೆ, ಹೀಗೆ ಈ ವರ್ಷ ಹೇಗಿದೆ ಸರ್? ನಮ್ಮಲ್ಲಿ ಈಗ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ನಮ್ಮ ನರ್ಸರಿಗಳಲ್ಲಿ, ತೋಟಗಾರಿಕೆ ಇಲಾಖಾ ಕ್ಷೇತ್ರಗಳ ನರ್ಸರಿಗಳಲ್ಲಿ ರೈತರಿಗೆ ಬೇಕಾದಂಥ ಮಾವು ಆಗಿರ್ಬೋದು, ಸಪೋಟ ಆಗಿರ್ಬೋದು, ನೆಲ್ಲಿ ಆಗಿರ್ಬೋದು, ಸೀಬೆ, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಹುಣಸೆ ಆಗಿರ್ಬೋದು, ಬೆಣ್ಣೆಹಣ್ಣು ಅಂತ ಹೇಳ್ತೀವಿ, ಬಟರ್ಫ್ರೂಟ್ ಆಗಿರ್ಬೋದು, ಇಂಥ ಹಲವಾರು ಸಸಿಗಳ ಕಸಿ ಗಿಡಗಳು ಲಭ್ಯವಾಗಿರ್ತವೆ. ನಮ್ಮ ಇಲಾಖಾ ಕ್ಷೇತ್ರಗಳು ಎಲ್ಲ ತಾಲೂಕುಗಳಲ್ಲಿದೆ. ಬೇಡಿಕೆ ಜಾಸ್ತಿ ಬಂದಲ್ಲಿ ನಾವು ಎಲ್ಲಿ ನರ್ಸರಿಗಳಿಲ್ಲ ಅಲ್ಲಿಗೂ ಕೂಡ ನಮ್ಮ ನರ್ಸರಿಗಳಿಂದ ರೈತರಿಗೆ ಒದಗಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ಸೊ ಆದ್ದರಿಂದ ನಮ್ಮ ಎಕ್ಸಾಂಪಲ್ ಹೇಳೋದಾದರೆ ಯಲಚನಹಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ ಯಲಚನಹಳ್ಳಿ ಹತ್ತಿರ, ಆಮೇಲೆ ನಮ್ಮ ಕುಕ್ಕರಳ್ಳಿ ಮೈಸೂರಲ್ಲಿ ಬಂದರೆ ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ, ಆ ಕಡೆಗೆ ವಾರಂಚಿ ತೋಟಗಾರಿಕೆ ಕ್ಷೇತ್ರ ಅಂತಿದೆ. ಹೀಗೆ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ನಮ್ಮ ಇಲಾಖಾ ಕ್ಷೇತ್ರಗಳಿದ್ದಾವೆ. ಅಲ್ಲಿ ರೈತರು ಗಿಡಗಳನ್ನು ಪಡಿಬಹುದು. ಅಂದರೆ ಮುಂಚಿತವಾಗಿ ಬೇಡಿಕೆ ಏನಾದ್ರು ಸಲ್ಲಿಸಬೇಕಾ ಅಥವಾ ಹೋದಾಗ ಅಲ್ಲಿ ಏನು ಸಿಗುತ್ತೋ ಅದನ್ನು ಖರೀದಿ ಮಾಡಬಹುದು. ನಮ್ಮಲ್ಲಿ ಯಥೇಚ್ಛವಾಗಿ ಸಸ್ಯಾಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇರ್ತದೆ. ಸೊ ಆ ಥರ ಇರುವಾಗ ಮುಂಚಿತವಾಗಿ ಬೇಡಿಕೆ ಸಲ್ಲಿಸೋ ಅವಶ್ಯಕತೆ ಇಲ್ಲ. ಅವರಿಗೆ ಬೇಕಾದಂಥ ಟೈಮಲ್ಲೇ ಇವತ್ತೇ ಹೋದ್ರೇ ಅವರಿಗೆ ಗಿಡ ಯಾವ್ದು ಬೇಕು, ಒಂದು ಮಾವ ಆಗಲಿ, ಸಪೋಟ ಆಗಲಿ, ನೆಲ್ಲಿ ಆಗಲಿ, ಸೀಬೆ ಆಗಲಿ, ನಿಂಬೆ ಆಗಲಿ ಅಂತ ಸಸಿಗಳು ದೊರೆಯುತ್ತೆ. ಅಂಥವನ್ನ ಸಸಿಗಳ ಬೇಡಿಕೆ ಅನುಸಾರ ನಾವು ಉತ್ಪಾದನೆ ಮಾಡಿದ್ದೀವಿ, ಅದನ್ನು ರೈತರು ಪಡ್ಕೋಬಹುದು. ಧಾರಣೆ, ಈಗ ಧಾರಣೆ ಹೊರಗಡೆ ನಮ್ಮ ಮಾರುಕಟ್ಟೆಗಳಲ್ಲಿ ನೈಜವಾದಂಥ ಸಸಿಗಳನ್ನು ನಮ್ಮ ರೈತರು ಅವರ ಜಮೀನುಗಳಲ್ಲಿ ಹಾಕಬೇಕಾಗತ್ತೆ. ಆದ್ದರಿಂದ ಇಲಾಖಾ ಕ್ಷೇತ್ರಗಳಲ್ಲಿ ದೊರೆತಕ್ಕಂಥ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಬೆಲೆಯಲ್ಲೇ ತಗೋಬಹುದು. ಸೊ ಅದು ಹೊರಗಡೆಗೆ ಏನು ಪ್ರೈವೇಟ್ ನರ್ಸರಿಗಳಿಗೆ ನಮಗೆ ಹೋಲಿಕೆ ಮಾಡಿದಲ್ಲಿ ನಮ್ಮಲ್ಲಿ ಅತಿ ಕಡಿಮೆ ಇರುತ್ತೆ. ರೈತ ಬಾಂಧವರಿಗೆ ಹೊರೆ ಆಗದಂತೆ ಅತಿ ಕಡಿಮೆ ಇಲಾಖಾ ದರಗಳಲ್ಲೇ ಮಾರಾಟ ಮಾಡೋದು. ಕೆಲವೊಂದಷ್ಟು 15 ರೂಪಾಯಿಂದ ಹಿಡ್ಕೊಂಡು 45-55 ರೂಪಾಯಿವರೆಗೂ ಇದೆ. ಬೇರೆ ಬೇರೆ ತಳಿಗಳು, ಕಸಿ ಗಿಡಗಳ ಪ್ರಮಾಣದ ಮೇಲೆ. ನಿಮ್ಮ ಯೋಜನೆಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೂ ಕೂಡ ಎಷ್ಟೋ ಸಂದರ್ಭಗಳಲ್ಲಿ ತಾವು ಸಸಿಗಳನ್ನು ಹಲವಾರು ಯೋಜನೆ. ಹೌದು ಹೌದು, ನಮ್ಮ ಯೋಜನೆಗಳಲ್ಲಿ ಮುಖ್ಯವಾಗಿ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತಿದೆ, ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ಅಂತಿದೆ. ಇಂಥ ಯೋಜನೆಗಳಲ್ಲಿ ನಮ್ಮ ಇಲಾಖಾ ಕ್ಷೇತ್ರಗಳಲ್ಲೇ ನಮ್ಮ ರೈತ ಬಾಂಧವರಿಗೆ ಕಸಿ ಗಿಡಗಳನ್ನು ತಗೊಳ್ಳಿಕ್ಕೆ ನಾವು ಆದಷ್ಟು ಅವ್ರನ್ನ ಪ್ರೇರೇಪಿಸ್ತೀವಿ. ನಮ್ಮ ಇಲಾಖೆಗಳಲ್ಲೇ ತಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಯಾಕಂದರೆ ನೈಜವಾದಂಥ ಸಸಿಗಳಿರುತ್ತೆ ನಮ್ಮ ಇಲಾಖೆ ಕ್ಷೇತ್ರಗಳಲ್ಲಿ. ಅದರಿಂದ ಹೆಚ್ಚಾಗಿ ನಾವು ರೈತರಿಗೆ ಇದನ್ನೇ ಮನವೊಲಿಸೋದು, ನಮ್ಮ ಕ್ಷೇತ್ರಗಳಲ್ಲೇ ತಗೊಳ್ಳಿ ಅಂತ. ನಿಮ್ಮ ರಂಗ ಸಮುದ್ರದಲ್ಲಿರುವಂತಹ ಒಂದು ಪ್ರಯೋಗಾಲಯ ಮತ್ತು ಜೈವಿಕ ಏನು ಜೈವಿಕ ಕೇಂದ್ರ, ಅದರ ಬಗ್ಗೆ ಜೈವಿಕ ಕೇಂದ್ರಗಳಲ್ಲಿ ನಮ್ಮ ಜೈವಿಕ ಕೇಂದ್ರ ರಂಗ ಸಮುದ್ರದಲ್ಲಿದೆ. ಅಲ್ಲಿ 9 ತರಬೇತಿ ಕೇಂದ್ರನೂ ಕೂಡ ಇದೆ. ರೈತರ ಮಕ್ಕಳಿಗೆ 9 ತೋಟಗಾರಿಕೆ ತರಬೇತಿ ಕೇಂದ್ರ ಅಂತಿದೆ. ಈಗಾಗಲೇ 2-3 ಸಲ ಅರ್ಜಿನೂ ಕೂಡ ನಾವು ಪೇಪರ್ಗಳಲ್ಲಿ ಪ್ರಚಾರ ಪಡಿಸಿ ಆಕಾಶವಾಣಿಯಿಂದನೂ ಕೂಡ ಪ್ರಚಾರ ಮಾಡಿದಿರಿ, ಅದಕ್ಕೆ ಧನ್ಯವಾದಗಳು. ಈಗಾಗಲೇ ನಮ್ಮಲ್ಲಿ 14 ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಪತ್ರಗಳನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿ ಜೈವಿಕ ಕೇಂದ್ರಗಳಲ್ಲಿ ಮುಖ್ಯವಾಗಿ ಅಂಗಾಂಶ ಕೃಷಿ ಬಾಳೆ ಉತ್ಪಾದನೆ ಆಗುತ್ತೆ. ಅದರಲ್ಲಿ G9 ಅಂತ ಹೇಳ್ತೀವಿ ಪಚ್ಚಬಾಳೆ, ಜೊತೆಗೆ ನಂಜನಗೂಡು ರಸಬಾಳೆನೂ ಕೂಡ ಕಳೆದ ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಜೊತೆಗೆ ಅಲ್ಲಿ ಎಲ್ಲ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆನೂ ಕೂಡ ನಮ್ಮ ರೈತ ಬಾಂಧವರು ಮಾಡಿಸ್ಕೋಬೋದು. ಅದಲ್ಲದೇ ಅಲ್ಲಿ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತ ಒಂದು ಜೈವಿಕ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ ನಾವು, ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತ, ಅದನ್ನು ಕೂಡ ಉತ್ಪಾದನೆ ಮಾಡಿ ರೈತ ಬಾಂಧವರು ಪಡ್ಕೋಬೋದು. ಅದರಿಂದ ಹಲವಾರು ರೋಗಗಳು ನಮ್ಮ ಏನು ಬೆಳೆಗಳಲ್ಲಿ ಬರ್ತದೆ ಬೇರುಗಳಲ್ಲಿ, ಅದನ್ನು ಜೈವಿಕ ಶಿಲೀಂಧ್ರನಾಶಕದ ಮೂಲಕ ತಡೆಗಟ್ಟುವಲ್ಲಿ ಈ ಅರ್ಕ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತೇನು ಹೇಳ್ತೀವಿ ಅದು ಬಹಳ ಉಪಯುಕ್ತವಾದಂಥದ್ದು. ಅದು ದ್ರವ ರೂಪದಲ್ಲಿರುತ್ತೆ, ಅದನ್ನು ನಮ್ಮ ಜೈವಿಕ ಕೇಂದ್ರಗಳಿಂದ ಪಡಿಬಹುದು. ಇದಲ್ಲದೇ ನಮ್ಮ ಹುಳಿಮಾವು ಬೆಂಗಳೂರಲ್ಲಿ ಜೈವಿಕ ಕೇಂದ್ರ ಇದೆ. ಅಲ್ಲಿಂದ ಟ್ರೈಕೋಡರ್ಮಾ ಆಗಿರ್ಬೋದು, ಸೋಡೋಮೋನಸ್ ಆಗಿರ್ಬೋದು, ಪಚ್ಚಬಾಳೆ ಆಗಿರ್ಬೋದು, ಟಿಶ್ಯೂ ಕಲ್ಚರ್ ಬಾಳೆ, ಜೊತೆಗೆ ಬಾಳೆ ಸ್ಪೆಷಲ್ಲು, ತರಕಾರಿ ಸ್ಪೆಷಲ್ಲು, ನಿಂಬೆ ಸ್ಪೆಷಲ್ಲು, ಮಾವು ಸ್ಪೆಷಲ್ಲು, ಅರಿಶಿಣ ಸ್ಪೆಷಲ್ಲು, ಬ್ಲ್ಯಾಕ್ ಪೆಪ್ಪರ್ ಏನಂತ ಹೇಳ್ತೀವಿ ಕರಿಮೆಣಸು ಸ್ಪೆಷಲ್ಗಳನ್ನ, ಇವುಗಳನ್ನು ನಮ್ಮ COE ಮದ್ದೂರ್ ಅಂತಿದೆ, COEಗಳಲ್ಲೂ ಕೂಡ ಉತ್ಪಾದನೆ ಆಗುತ್ತೆ, ಅವನ್ನು ಕೂಡ ನಮ್ಮ ರೈತ ಬಾಂಧವರು ಪಡ್ಕೋಬಹುದು. ಸೊ ಇವೆಲ್ಲ ಜೈವಿಕ ಪರಿಕರಗಳಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಸಹಾಯಧನ ರೂಪದಲ್ಲಿ ರೈತರಿಗೆ ಕೊಡ್ತೀವಿ ನಾವು ಈ ಕಾರ್ಯಕ್ರಮಗಳಲ್ಲಿ. ಅದನ್ನು ಕೂಡ ನಮ್ಮ ರೈತ ಬಾಂಧವರು ಉಪಯೋಗಿಸ್ಕೊಂಡು ಅವರ ಬೆಳೆಗಳಿಗೆ ಜೈವಿಕ ಪರಿಕರಗಳನ್ನು ಉಪಯೋಗಿಸಿದಲ್ಲಿ ಮಣ್ಣಿನ ಫಲವತ್ತತೆ ಮತ್ತು ಪರಿಸರಕ್ಕೂ ಕೂಡ ಒಳ್ಳೆಯ ಒಂದು ಸಂದೇಶ ಕೊಟ್ಟಂಗಾಗುತ್ತೆ ಜೈವಿಕ ಕೃಷಿಯಿಂದ. ನೀವು ರೈತ ಉತ್ಪಾದಕ ಕಂಪನಿಗಳಿಗೂ ಕೂಡ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ರಿ ನಮ್ಮಲ್ಲಿ. ಹೌದು, ನಮ್ಮಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳೂ ಕೂಡ ಇದ್ದಾವೆ, ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು ಅಂತ. ಸೊ ಅವುಗಳನ್ನು ಕೂಡ ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಅವರಿಗೆ ಸುತ್ತು ನಿಧಿ ಆಗಿರ್ಬೋದು, ಅವರಿಗೆ ಇನ್ಪುಟ್ ಸಬ್ಸಿಡಿ ಅಂತ ಇನ್ಪುಟ್ ಕಾರ್ಯಕ್ರಮಗಳನ್ನು, ಔಟ್ಪುಟ್ ಬಿಸ್ನೆಸ್ ಅಂಥೇಳಿ ಔಟ್ಪುಟ್ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಅವರಿಗೆ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ, ಅಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಇವೆರಡೂ ಔಟ್ಪುಟ್ ಮತ್ತು ಇನ್ಪುಟ್ ಬಿಸ್ನೆಸ್ ಮಾಡಿ ಸ್ವಾವಲಂಬನೆ ಹೊಂದುವಂಥ ರೀತಿಯಲ್ಲಿ ಅವ್ರಿಗೆ ಈಗಾಗಲೇ ನಾವು ತರಬೇತಿಗಳನ್ನು ಜೊತೆಗೆ ಯೋಜನೆಗಳನ್ನು ರೂಪಿಸಿಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಎಲ್ಲ ಮಾಡ್ತಿದ್ದಾರೆ. ಕೆಲವೊಂದು ನ್ಯೂನತೆಗಳಿರ್ತವೆ, ಅವನ್ನು ಸರಿಪಡಿಸ್ಕೊಂಡು ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳು ಚೆನ್ನಾಗಿ ಬೆಳೆದಲ್ಲಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟುವಲ್ಲಿ ಮುಖ್ಯ ಪಾತ್ರ ವಹಿಸ್ದಂಗಾಗುತ್ತೆ. ಕಾಲಕಾಲಕ್ಕೆ ಪರಿಕರಗಳೇನು, ಕೃಷಿ ಪರಿಕರಗಳೇನಿದ್ದಾವೆ ಅವನ್ನು ಉತ್ಪಾದಕ ಸಂಸ್ಥೆಯಿಂದ ಉತ್ಪಾದನಾ ರೈತರಿಗೆ ಕೊಡುವಲ್ಲಿ ಮುಖ್ಯವಾಗಿ ಪಾತ್ರ ವಹಿಸ್ತವೆ. ಹೀಗಾಗಿ ಇವುಗಳಿಗೂ ಕೂಡ ನಾವು ಇಲಾಖೆ ವತಿಯಿಂದ ಉತ್ತೇಜನ ಕೊಡಲಿಕ್ಕೆ, ಅನುಷ್ಠಾನ ಮಾಡಲಿಕ್ಕೆ ಯೋಜನೆಗಳಿದೆ. ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಕೊಯ್ಲೋತ್ತರ ತಂತ್ರಜ್ಞಾನಗಳಿಗೂ ಕೂಡ ನಿಮ್ಮಲ್ಲಿ ಬಹಳಷ್ಟು ಸೌಲಭ್ಯ. ಕೊಯ್ಲೋತ್ತರ ತಂತ್ರಜ್ಞಾನಗಳಲ್ಲಿ ನಮಗೆ ಈಗಾಗಲೇ ನಾನು ಹೇಳಿದಾಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಕೊಯ್ಲೋತ್ತರ ತಂತ್ರಜ್ಞಾನಗಳಿಗೆ ಹಲವಾರು ಪ್ರಯೋಜನಗಳಿದೆ. ಒಂದು ಈ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು, ಎರಡನೇದು ರೆಫ್ರಿಜರೇಟೆಡ್ ವ್ಯಾನ್, ಈ ಸಾಗಾಣಿಕೆಗೆ ಹಣ್ಣು ತರಕಾರಿ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಇವನ್ನ ಸಾಗಾಣಿಕೆ ಮಾಡಲಿಕ್ಕೆ ರೆಫರ್ ವ್ಯಾನ್ ಅಂತ ಹೇಳ್ತೀವಿ, ರೆಫರ್ ವ್ಯಾನ್ ಆಗಿರ್ಬೋದು. ಜೊತೆಗೆ ಮುಖ್ಯವಾಗಿ ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ಗಳಾಗಿರ್ಬೋದು, ರೈಪ್ನಿಂಗ್ ಚೇಂಬರ್ಸ್ಗಳಾಗಿರ್ಬೋದು, ಇವುಗಳಿಗೆಲ್ಲ ಮಾಡಲಿಕ್ಕೆ ಉತ್ತೇಜನ ಇದೆ. ಇವನ್ನ ಮಾಡಿದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಯೋಜನೆಗಳಡಿ ಸಹಾಯಧನ ಪಡಿಬಹುದು ರೈತರು. ಮೌಲ್ಯವರ್ಧನೆಗೂ ಏನಾದರೂ ಅವಕಾಶ ಇದೆಯಾ? ಇವೆಲ್ಲ ಮೌಲ್ಯವರ್ಧನೆ ಚಟುವಟಿಕೆಗಳು. ಈಗ ನಾನು ಹೇಳಿದ್ದೆಲ್ಲ ಮೌಲ್ಯವರ್ಧನೆ ಚಟುವಟಿಕೆಗಳಲ್ಲಿ, ಈಗ ಹಣ್ಣು ತರಕಾರಿಗಳಲ್ಲಿ ಮೌಲ್ಯವರ್ಧನೆ ಮಾಡಿ ಅದನ್ನು ಸ್ಟೋರೇಜ್ ಮಾಡಲೇಬೇಕಾಗತ್ತೆ ಮೌಲ್ಯವರ್ಧನೆ ಮಾಡಿದಲ್ಲಿ. ಸೊ ಮೌಲ್ಯವರ್ಧನೆ ಘಟಕಗಳಿಗೆ ಕೋಲ್ಡ್ ಸ್ಟೋರೇಜ್ ಬೇಕಾದಂಥ ಒಂದು ಘಟಕ ಇರುತ್ತೆ, ಅದಕ್ಕೆ ಸಹಾಯಧನ. ಅದು ಸಾಕಾಣಿಕೆ ಮಾಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ವ್ಯಾನ್ ಬೇಕಾಗುತ್ತೆ, ಅದಕ್ಕೆ ಸಹಾಯಧನ. ತರಬೇತಿ, ಫೀಲ್ಡ್ ವಿಸಿಟು ಇವೆಲ್ಲ ಇರುತ್ತೆ ಇದರಲ್ಲಿ. ಸೊ ಇವುಗಳೆಲ್ಲ ಬಲವರ್ಧನೆಗೇನಾದರೂ ಯೋಜನೆ ಅನುಕೂಲ ಪಡ್ಕೋಬಹುದು. ಈಗ ಹಾಪ್ಕಾಮ್ಸ್ಗಳಲ್ಲಿ ನಮ್ಮಲ್ಲಿ ಹಣ್ಣು ತರಕಾರಿಗಳನ್ನು ನಮ್ಮ ರೈತರು ಏನು ನೋಂದಣಿ ಮಾಡಿಕೊಂಡಿದ್ದಾರೆ, ಆ ನೋಂದಣಿ ರೈತರಿಗೆ ನಮ್ಮ ಬೇಡಿಕೆ ಏನಿದೆ, ನಮ್ಮ ವಿವಿಧ ಔಟ್ಲೆಟ್ಗಳಲ್ಲಿ ಸುಮಾರು 50 ಔಟ್ಲೆಟ್ ಏನಿದೆ ಹಾಪ್ಕಾಮ್ಸು, ಅದಕ್ಕೆ ಬೇಡಿಕೆ ಅನುಸಾರ ನಾವು ರೈತರಿಗೆ ಮೊದಲನೇ ಇಂಡೆಂಟ್ ಕೊಟ್ಟು ನಮಗೆ ಬೇಕಾದಂಥ ಪ್ರಮಾಣವನ್ನು ರೈತರಿಂದ ಪಡಿತಾ ಇದ್ದೀವಿ. ಜೊತೆಗೆ ಇದರಲ್ಲಿ ಮುಖ್ಯವಾಗಿ ಬಾಳೆ ತರಕಾರಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಇವುಗಳನ್ನು ನಮ್ಮ ಹಾಪ್ಕಾಮ್ಸ್ಗಳಲ್ಲಿ ಪಡೆದು ಸುಮಾರು ರೈತರು ಸರಬರಾಜು ಮಾಡಿ ಅದರಿಂದ ಅನುಕೂಲ ಪಡ್ಕೋತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ಈ ಪ್ರೊಸೆಸಿಂಗ್ ಯೂನಿಟ್ ಅಂದರೆ ದ್ರಾಕ್ಷಿ ರಸ ಉತ್ಪಾದನಾ ಕೇಂದ್ರವನ್ನು ಮಾಡಬೇಕಂತ ಈಗ ಒಂದು ಯೋಜನೆ ರೂಪಿಸ್ಕೊಂಡಿದ್ದೀವಿ. ಸೊ ಉತ್ಪಾದನಾ ಕೇಂದ್ರ ಬಂದರೆ ಇನ್ನೂ ದ್ರಾಕ್ಷಿ ರಸನ ನಾವು ಹೆಚ್ಚು ಉತ್ಪಾದನೆ ಮಾಡಿ ಗ್ರಾಹಕರಿಗೆ ತಲುಪಿಸುವಲ್ಲಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತೀವಿ. ಇನ್ನೇನಾದರೂ ಹೊಸ ಯೋಜನೆ ಏನಾದರೂ ಬರೋದಿದೆಯಾ ಸರ್ ಮುಂದಿನ ದಿನದಲ್ಲಿ? ಹೊಸ ಯೋಜನೆಗಳೆಂದರೆ ನಮ್ಮಲ್ಲಿ ಈಗ ಕಿಸಾನ್ ಮಾಲ್ ಅಂತ ಒಂದು ಸರ್ಕಾರದ ಒಂದು ಮುಖ್ಯ ಯೋಜನೆ ಆಗಿದೆ. ಕಿಸಾನ್ ಮಾಲ್ ಅಂತಕ್ಕಂಥದ್ದು ಒಂದೇ ಸ್ಥಳದಲ್ಲಿ ರೈತರಿಗೆ ಎಲ್ಲ ಪರಿಕರಗಳು ದೊರೀಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕಿಸಾನ್ ಮಾಲ್ಗಳನ್ನು ಮೈಸೂರಲ್ಲಿ ನಾವು ಕುಕ್ಕರಳ್ಳಿ ತೋಟಗಾರಿಕೆ ಕ್ಷೇತ್ರಗಳಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಸೊ ಅಲ್ಲಿ ಬಂದಾಗ ಎಲ್ಲ ಪರಿಕರಗಳು ಈ ಕಿಸಾನ್ ಮಾಲಲ್ಲಿ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಸಸಿಗಳಾಗಿರ್ಬೋದು, ತೋಟಗಾರಿಕೆಯಲ್ಲಿ ಏನೇನು ಪರಿಕರಗಳಿದ್ದಾವೆ, ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೀವಲ್ಲ, ಆ ರೀತಿ ಏನಾದರೂ ಯೋಜನೆ ರೂಪಿಸ್ಬೇಕಾದ್ರೆ ಒಂದು ಕ್ರಿಯಾ ಯೋಜನೆ ಮಾಡಬೇಕು ಅಂಥದ್ರಲ್ಲೂ ಕೂಡ ನಮ್ಮ ಆ ಕಿಸಾನ್ ಮಾಲ್ ಮೂಲಕ ರೈತರಿಗೆ ಯೋಜನೆಗಳನ್ನು ಮಾಡಿಕೊಡ್ತಕ್ಕಂಥದ್ದು. ಈ ಯೋಜನೆಯನ್ನು ನಮ್ಮ ಈ ವರ್ಷ ಹೊಸ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಈ ವರ್ಷ ನಮ್ಮ ಕಿಸಾನ್ ಮಾಲ್ನ ಪ್ರಾರಂಭ ಮಾಡಬೇಕಂಥೇಳಿ ನಾವು ಯೋಜನೆಯನ್ನು ರೂಪಿಸಿದ್ದೀವಿ. ಅದ್ರ ಮೂಲಕ ರೈತರಿಗೆ ಅನುಕೂಲವಾಗುವಲ್ಲಿ ಮಾಡ್ತೀವಿ. ಇದ್ರ ಜೊತೆಗೇ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತೇಳಿ ಸಸಿಗಳು ದೊರೀಬೇಕು ನಮ್ಮ ರೈತರಿಗೆ. ಸೊ ಅಲ್ಲಿ ಬೇಕಾದಂಥ ಸಸಿಗಳು ಕೊಡಲಿಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ, ಒನ್ ಸ್ಟಾಪ್ ಸೊಲ್ಯೂಷನ್ ಆ ರೀತಿ ಮಾಡಬೇಕಂತ ನಾವು ಕುಪ್ಪಣ್ಣ ಪಾರ್ಕಲ್ಲಿ ಯೋಚನೆ ಮಾಡ್ತಿದ್ದೀವಿ. ಅದನ್ನು ಕೂಡ ಈ ಬರೋ ತಿಂಗಳಲ್ಲಿ ಮಾಡಲಿಕ್ಕೆ ಒಂದು ಯೋಜನೆಯನ್ನು ಹಾಕಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಮುಂಚೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತಾಲೂಕು ಕೇಂದ್ರಗಳ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿ ಇದೆ, ಅಲ್ಲಿಗೂ ಹೋಗ್ಬೋದು. ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ಇರ್ತಾರೆ, ಅವ್ರನ್ನೂ ಸಂಪರ್ಕಿಸ್ಬೋದು. ಅದಲ್ಲದೆ ಜಿಲ್ಲೆಯಲ್ಲಿ ತೋಟಗಾರಿಕೆ ಉಪನಿರ್ದೇಶಕರ ಕಚೇರಿ ಇರುತ್ತೆ, ಅಲ್ಲಿ ಕೂಡ ನಮ್ಮ ರೈತ ಬಾಂಧವರು ಬಂದು ಸಂಪರ್ಕಿಸೋದಲ್ಲಿ ನಾವು ಮಾಹಿತಿಯನ್ನ ನೀಡ್ತೀವಿ. ಕೇಳುಗರೆ, ಇದೇ ತಿಂಗಳ 29ನೇ ತಾರೀಕು ಗುರುವಾರ ಬೆಳಿಗ್ಗೆ 10 ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಆಯೋಜಿತವಾಗಿದೆ. ಬಂಗಡಿ ಮೀನು ಬಳುಕಿದಾಗ ಇದರ ಜೊತೆಗೆ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತ ತರಬೇತಿಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಈ ಭೈರವ. ಆಸಕ್ತರು ಈ ಮತ್ಸ್ಯ ತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ರೈತ ಬಾಂಧವರು ಮೊಬೈಲ್ ನಂಬರ್ ಏನಾದರೂ ಕೊಡ್ಬೋದಾ? ಮೊಬೈಲ್ ನಂಬರು 9448999220. ಇನ್ನೊಮ್ಮೆ 9448999220. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9448999220. ಒಳ್ಳೆಯದು ಮಂಜುನಾಥ್ ಅಂಗಡಿಯವರ, ಇದುವರೆಗೂ ತೋಟಗಾರಿಕಾ ಇಲಾಖೆ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ವಂದನೆಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಮುಂಗಾರಿಗೆ ತೋಟಗಾರಿಕೆ ಇಲಾಖೆಯ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಮೈಸೂರು ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕರಾದ ಮಂಜುನಾಥ್ ಅಂಗಡಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದ್ದವರು ಎನ್ ಕೇಶವಮೂರ್ತಿ. ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಕಾರ್ಯಕ್ರಮ. ಎರಡು ಸಾವಿರದ 2025 ಮೇ 19 ಜೂನ್ 12 ರಾಷ್ಟ್ರವ್ಯಾಪಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಈ ಅಭಿಯಾನವು ಒಟ್ಟು 723 ಜಿಲ್ಲೆಗಳಲ್ಲಿ 15 ಕೋಟಿ ರೈತರಿಗೆ ಲಾಭ ನೀಡಲಿದೆ. ದೇಶದ ಜನರಿಗೆ ಆಹಾರ ಭದ್ರತೆಯನ್ನು, ಹಾಗೆ ರೈತರಿಗೆ ಸುಧಾರಿತ ಕೃಷಿ ತಂತ್ರಜ್ಞಾನ, ಜಾನುವಾರು, ಕೋಳಿ ಸಾಕಣೆ, ಮೀನುಗಾರಿಕೆ ಮುಂತಾದವುಗಳ ಬಗ್ಗೆ ಮಾಹಿತಿ ನೀಡುವುದು, ಸರ್ಕಾರಿ ಯೋಜನೆಗಳು, ಕೃಷಿ ಅಭಿವೃದ್ಧಿ ಯೋಜನೆಗಳ ಕುರಿತು ಮಾಹಿತಿ, ಅನೇಕ ಬೆಳೆಗಳು, ಮಣ್ಣು ಆರೋಗ್ಯ ಕಾರ್ಡ್, ಸಮತೋಲಿತ ಗೊಬ್ಬರಗಳ ಬಳಕೆ ಕುರಿತು ಮಾಹಿತಿ, ಎಲ್ಲಾ ಗ್ರಾಮಗಳಲ್ಲಿ ವಿಜ್ಞಾನಿಗಳ ತಂಡ ರೈತರಿಗೆ ಆಧುನಿಕ ಕೃಷಿ ತಂತ್ರಜ್ಞಾನದ ತರಬೇತಿಯನ್ನು ನೀಡಲಿದೆ. ರೈತ ಬಾಂಧವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾನ್ ಅವರು ತಮ್ಮ ಸಂದೇಶದಲ್ಲಿ ಹೇಳಿದ್ದಾರೆ. ಈಗ ಕೇಂದ್ರ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾನ್ ಅವರ ಸಂದೇಶ. ಪ್ರಿಯ ಕಿಸಾನ್ ಬಹನೋ ಔರ್ ಭಾಯಿಯೋ ನಮಸ್ಕಾರ. 29 ಮೈ ಸೇ 12 ಜೂನ್ ತಕ್ ಚಲೇಗಾ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ಏಕ್ ಐಸಾ ಅಭಿಯಾನ್ ಜಿಸ್ಮೇ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯ್ಗೆ, ಆಪ್ಕೆ ಗಾಂವ್ ಆಯ್ಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ್ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ್ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ್ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ, ಇಸ್ ಅಭಿಯಾನ್ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ್ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ ಖೇತಿ ಕಿ ಔರ್ ಮಜಬೂತ್ ಕದಮ್, ಕ್ಯೋಂಕಿ ಜಬ್ ಖೇತಿ ವಿಕಸಿತ ಹೋಗಿ ತಭಿ ಸಾಕಾರ್ ಹೋಗಾ ವಿಕಸಿತ ಭಾರತ್ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ಚಾಮರಾಜನಗರ ತಾಲೂಕು ಹರದನಹಳ್ಳಿಯ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಯೋಗೀಶ್. ಈಗ ಪ್ರಸ್ತುತ 25-26 ಇಸ್ವಿಗೆ ಕೇಂದ್ರ ಸರ್ಕಾರದಿಂದ ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಮುಂಗಾರು ಪೂರ್ವಭಾವಿಯಾಗಿ ಮಾಡ್ತಾ ಇರತಕ್ಕಂಥ ಯೋಜನೆ ಪ್ರತಿ ಜಿಲ್ಲೆನಲ್ಲೂ ಮಾಡ್ತಾ ಇರತಕ್ಕಂಥದ್ದು. ಹಾಗೆ ನಮ್ಮ ಚಾಮರಾಜನಗರ 29ನೇ ತಾರೀಕಿಂದ 12ನೇ ತಾರೀಕಿನವರೆಗೆ ಎಲ್ಲ ಜಿಲ್ಲೆಗಳಲ್ಲೂ ದೇಶಾದ್ಯಂತ ಮಾಡ್ತಾ ಇದ್ದಾರೆ. ರೈತರು ಇದಕ್ಕೆ ಉತ್ತಮವಾದಂಥ ಸಹಕಾರನ ಕೊಡಬೇಕಾಗುತ್ತೆ. ಯಾವ್ಯಾವ ಗ್ರಾಮ ಹೋಬಳಿಗಳಲ್ಲಿ ಯಾವ್ಯಾವ ಗ್ರಾಮ ಪಂಚಾಯತಿಗಳಲ್ಲಿ ಈ ಕಾರ್ಯಕ್ರಮಗಳಿರುತ್ತೆ ಅಂತ ತಿಳಿಸ್ಕೊಡ್ಲಾಗುತ್ತೆ ಇನ್ನು ಒಂದೆರಡು ದಿನದಲ್ಲೇ. ಅದಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ತಮ್ಮ ಒಂದು ಸಹಕಾರನ ಬೇಡ್ಕೊಳ್ತೀನಿ. ಮಂಡ್ಯದ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಕಮಲಾಬಾಯಿ ಕೊಡಿಗೆ ಅವರು ವಿಕಸಿತ ಕೃಷಿ ಸಂಕಲ್ಪ ಯೋಜನೆಯನ್ನು ಕುರಿತು ಈಗ ಮಾಹಿತಿಯನ್ನು ನೀಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಪೂರ್ವ ಮುಂಗಾರು ಕೃಷಿ ಜಾಗೃತಿ ಕಾರ್ಯಕ್ರಮ. ನಾನು ಡಾಕ್ಟರ್ ಕಮಲಾಬಾಯಿ ಕೂಡಿಗೆ, ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು, ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಮಂಡ್ಯ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಹಾಗೂ ಅದರ ವಿವಿಧ ಅಂಗ ಸಂಸ್ಥೆಗಳು, ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು, ಕೃಷಿ ವಿಜ್ಞಾನ ಕೇಂದ್ರ ವಿಸಿ ಫಾರಂ ಮತ್ತು ಕೃಷಿ ಹಾಗೂ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆಗಳು ಮತ್ತು ಇಫ್ಕೋ ಸಂಸ್ಥೆ ಮಂಡ್ಯ ಇವರುಗಳ ಸಹಯೋಗದೊಂದಿಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಪೂರ್ವ ಮುಂಗಾರು ಕೃಷಿ ಜಾಗೃತಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆಯಾದ್ಯಂತ ಇದೇ ತಿಂಗಳು ಅಂದರೆ May 29ರಿಂದ June 12ರವರೆಗೆ ಹಮ್ಮಿಕೊಳ್ಳಲಾಗುತ್ತಿದೆ. ಈ ಕೃಷಿ ಜಾಗೃತಿ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಲಭ್ಯವಿರುವ ಸ್ಥಳೀಯ ಸಂಪನ್ಮೂಲಗಳ ಆಧಾರದ ಮೇಲೆ ವಿವಿಧ ಬೆಳೆಗಳ ಬೇಸಾಯಕ್ಕೆ ಸಂಬಂಧಿಸಿದ ನೂತನ ತಾಂತ್ರಿಕತೆಗಳು, ಶಿಫಾರಸ್ಸಿನಂತೆ ರಸಗೊಬ್ಬರಗಳ ಬಳಕೆ, ಮಣ್ಣು ಆರೋಗ್ಯ, ಭೂಮಿ ಸಿದ್ಧತೆ, ಹಸಿರೆಲೆ ಗೊಬ್ಬರಗಳ ಬಳಕೆ, ನೂತನ ತಳಿಗಳು, ಬೀಜೋಪಚಾರದ ಮಹತ್ವ, ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ, ಸಮಗ್ರ ಮತ್ತು ಸಾವಯವ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಅರಣ್ಯ ಮತ್ತು ರೇಷ್ಮೆ ಕೃಷಿಯಲ್ಲಿ ಆಧುನಿಕ ತಾಂತ್ರಿಕತೆಗಳು, ಮೇವಿನ ಬೆಳೆಗಳು ಮತ್ತು ಪಶುಸಂಗೋಪನೆ, ಕೃಷಿಯಲ್ಲಿ ಯಾಂತ್ರೀಕರಣ ಕುರಿತು ರೈತ ಮಹಿಳೆಯರಿಗೆ ಕೃಷಿ ವಿಜ್ಞಾನಿಗಳ ತಂಡ ಸಲಹೆಗಳನ್ನು ನೀಡಲಿದ್ದಾರೆ. ಅಲ್ಲದೆ ಸರ್ಕಾರದ ವಿವಿಧ ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳ ವತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಕುರಿತು ಇಲಾಖಾಧಿಕಾರಿಗಳು ಮಾಹಿತಿ ನೀಡಲಿದ್ದಾರೆ. ಈ ಜಾಗೃತಿ ಕಾರ್ಯಕ್ರಮವನ್ನು ಜಿಲ್ಲೆಯ ಆಯ್ದ ಗ್ರಾಮಗಳಲ್ಲಿ ಹಮ್ಮಿಕೊಂಡಿದ್ದು, ವಿಜ್ಞಾನಿಗಳು ಮತ್ತು ಇಲಾಖಾ ಅಧಿಕಾರಿಗಳು ಗ್ರಾಮಗಳಿಗೆ ಆಗಮಿಸಿ ಮಾಹಿತಿ ನೀಡಲಿದ್ದಾರೆ. ಆದುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಸದುಪಯೋಗ ಪಡೆದುಕೊಳ್ಳುವಂತೆ ಮಂಡ್ಯ ಜಿಲ್ಲೆಯ ಸಮಸ್ತ ರೈತ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಧನ್ಯವಾದಗಳು. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತ ಕಾರ್ಯಕ್ರಮವನ್ನು ಇದುವರೆಗೆ ಕೇಳಿದಿರಿ. ಕೇಳುಗರೆ, May 28ರಂದು ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಪಶು ಆಹಾರ ತಜ್ಞರಾದ ಡಾಕ್ಟರ್ ಚನ್ನೇಗೌಡ. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 251252 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, May 28 ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆಹಾರ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮ. ಕೇಳುಗರೆ, ಇದೇ ತಿಂಗಳ 29ನೇ ತಾರೀಕು ಗುರುವಾರ ಬೆಳಿಗ್ಗೆ 10ಗಂಟೆಗೆ ನಾಗನಹಳ್ಳಿಯ ಸಾವಯವ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಮತ್ಸ್ಯತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಆಯೋಜಿತವಾಗಿದೆ. ಬಂಗಡಿ ಮೀನು ಬಳುಕಿದಾಗ ಇದರ ಜೊತೆಗೆ ವೈಜ್ಞಾನಿಕ ಮೀನು ಸಾಕಾಣಿಕೆ ಕುರಿತ ತರಬೇತಿಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ. ಆಸಕ್ತರು ಈ ಮತ್ಸ್ಯ ತರಂಗ ಮೀನು ಸಾಕಣೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ರೈತ ಬಾಂಧವರೇ, ಈಗ ಒಂದು ಜನಪದ ಗೀತೆಯನ್ನು ಕೇಳೋಣ.